ಇಲ್ಲ ಅದು ಇಲ್ಲ ಬೇರೆ ಇನ್ನೊಂದು ಶಿಲೀಂಧ್ರ ನಾಶಕ ಬೇಕು ಅಂದ್ರೆ ನಾವೇನ ಹೇಳಿ ಡೈಫೆನ್ ಕೊನೋಜಲ್ ಅಂತ ಹೇಳ್ತೀವಿ. ಅದನ್ನ ಯೂಜಲಿ ಅಂದ್ರೆ ಕಾಮನ್ ಆಗಿ ಸಿಗುವಂತ ಔಷಧಿ ಹೆಸರು ಸ್ಕೋರ್ ಅಂತ ಹೇಳ್ತೀವಿ. ಅದನ್ನ 1 ಲೀಟರ್ಗೆ 1 ml ಅಂತೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದು ಸಾಕು, ನಾವು ರೋಗನ ಪೂರ್ತಿ ಆ ತೊಟ್ಟಿಗೆ ತರಬಹುದು. ಇದಕ್ಕೇನಾದರೂ ರೋಗ ನಿರೋಧಕ ತಳಿಗಳು ಅಥವಾ ಈ ಬೀಜೋಪಚಾರದ ಕ್ರಮಗಳು ಏನಾದ್ರು ಇದಾವ? ಹೇಗೆ ಮೊದಲ ಅಂಗಮಾರಿ ರೋಗಕ್ಕೆ ಯಾವುದೇ ಒಂದು ತಳಿಗಳಿಲ್ಲ, ಬಟ್ ಆಗ್ಲೇ ಹೇಳಿದಂಗೆ ನಾವು ಮೊದಲೇ ಹೇಳಿದಂಗೆ ಕಡೆಯ ಅಂಗಮಾರಿ ರೋಗಕ್ಕೆ ಇತ್ತೀಚಿನ ಒಂದು ಸಂಶೋಧನೆಯಲ್ಲಿ ಕಳೆದ 2 ವರ್ಷದ ಸಂಶೋಧನೆಯಲ್ಲಿ 2 ತಳಿಗಳು ಅದಕ್ಕೆ ಸಂಪೂರ್ಣ ರೋಗ ನಿರೋಧಕನ್ನ ಹೊಂದ್ಕೊಂಡಿದೆ. ಅಂದ್ರೆ ಕೊನೆಯ ಅಂಗಮಾರಿ ರೋಗಕ್ಕೆ ಒಂದು ಕುಫ್ರಿ ಕರಣ್ ಅಂತ ಹೇಳ್ತೀವಿ, ಅದು ಅಂಗಮಾರಿ ರೋಗಕ್ಕೆ ಪೂರ್ತಿ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡಿದೆ. ಜೊತೆಗೆ ಕುಫ್ರಿ ಗಿರಿಧರ್ ಅಂತೇಳಿ ಅದನ್ನ ಹಿಮ ಪರ್ವತ ಅಥವಾ ಏನು ಗುಡ್ಡಗಾಡಿನ ಪ್ರದೇಶದಲ್ಲಿ ಬರೆಯುವಂತಹ ಆಲೂಗೆಡ್ಡೆ ಪ್ರದೇಶಗಳಿಗೆ ಅಷ್ಟೇ ಅದನ್ನ ನಾವು ಶಿಫಾರಸು ಮಾಡಿದ್ವಿ ಕುಫ್ರಿ ಗಿರಿಧರ್ ಅಂತ. ಬಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕುಫ್ರಿ ಕರಣ್ ಅಂತೇಳಿ ಅದನ್ನ ನಾವು ಬಿಡುಗಡೆ ಮಾಡಿದ್ವಿ. ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ಕೊನೆಯ ಅಂಗಮಾರಿ ರೋಗ ಬರೋದಿಲ್ಲ. ಇದಿಷ್ಟು ಮೊದಲ ಅಂಗಮಾರಿ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಈ ದುಂಡಾಣು ಸೊರಗು ರೋಗ, ಇದು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಒಂದು ಪ್ರಮುಖವಾದಂತಹ ರೋಗ. ಇದು ಯಾವ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ, ಏನೆಲ್ಲ ಲಕ್ಷಣಗಳನ್ನ ಇದು ತೋರಿಸುತ್ತೆ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಸಂಶೋಧನಾ ಕೇಂದ್ರ ಆಯ್ತು ಅಥವಾ ರೈತರ ಒಂದು ತಾಕಿನಲ್ಲಿ ಆಯ್ತು, ರೈತರಿಗೆ ಇದು ಏನು ದುಂಡಾಣು ಸೊರಗು ರೋಗ ಜಾಸ್ತಿ ಏನು ಬಾಧಿಸ್ತಿದೆ. ಇದು ಮುಖ್ಯವಾಗಿ ಆಗ್ಲೇ ದುಂಡಾಣು ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಇದು ಹೆಚ್ಚಾಗಿ ಏನಂದ್ರೆ ಮಣ್ಣಿನಿಂದ ಬರ್ತದೆ, ಯಾಕಂದ್ರೆ ನಾವು ಗಡ್ಡೆಗಳಲ್ಲಿ ರೋಗಾಣು ಇರೋದಿಲ್ಲ. ಯಾಕಂದ್ರೆ ನಾವು ಗಡ್ಡೆಗಳನ್ನ ಪಂಜಾಬಿಂದ ತಗೊಂಡ್ಬರ್ತೀವಿ, ಅಲ್ಲಿ ಪಂಜಾಬಿಂದ ಏನೇನು ತರ್ತೀವಲ್ಲ ಗಡ್ಡೆಗಳು, ಅದರಲ್ಲಿ ನಮಗೆ 100%+ ಅದು ಬೀಜಗಳು ರೋಗದಿಂದ ಮುಕ್ತವಾಗಿರ್ತವೆ, ಅದು ದುಂಡಾಣು ರೋಗದಿಂದ. ಯಾಕಂದ್ರೆ ಅಲ್ಲಿ ಏನು ಉಷ್ಣಾಂಶ ಬಹಳ ಕಡಿಮೆ ಇರ್ತದೆ. ಅಲ್ಲಿ ಆಲೂಗಡ್ಡೆನ ನಾವು ಅಲ್ಲಿ ರೈತರು ಏನ್ ಮಾಡ್ತಾರೆ ಚಳಿಗಾಲದಲ್ಲಿ ಬೆಳೀತಾರೆ. ಚಳಿಗಾಲದಲ್ಲಿ ಏನಾಗುತ್ತೆ, ಮಣ್ಣಿನ ಒಂದು ಉಷ್ಣಾಂಶ 20 ಡಿಗ್ರಿ ಕಡಿಮೆ ಇರುತ್ತೆ, ಹಂಗಾಗಿ ಈ ರೋಗಾಣು ಇರಲ್ಲ. ಬಟ್ ಇಲ್ಲಿ ರೈತರ ತಾಕಿನಲ್ಲಿ ಯಾವಾಗ ಹೆಚ್ಚಾಗಿ ಬರುತ್ತೆ, ಯಾವಾಗ ತರಕಾರಿಗಳನ್ನ ಎಲ್ಲಿ ಬೆಳೆದಿರ್ತಾರಲ್ಲ ಅಂತ ತಾಕಿನಲ್ಲಿ ಆಲೂಗಡ್ಡೆ ಹಾಕಿದಾಗ ಈ ರೋಗ ಕಾಣಿಸ್ಕೊಳುತ್ತೆ. ಇದರ ಪ್ರಮುಖವಾದ ಲಕ್ಷಣ ಹೇಳಂದ್ರೆ ನಾಟಿ ಮಾಡಿದ ಒಂದು 20 ದಿನಗಳಿಗೆ ಕಾಣಿಸ್ಕೊಳುತ್ತೆ. ಏನಂದ್ರೆ ನಾವು ನೀರು ಕಡಿಮೆ ಆದಾಗ ಹೆಂಗೆ ಎಲೆಗಳು ಬಾಡ್ತಾವ ಅದೇ ರೀತಿ ಇದು ಬಾಡ್ಕೊಂಡು ಹೋಗುತ್ತೆ. ಕ್ರಮೇಣ ರೋಗ ತೀವ್ರತೆ ಆದಾಗ ಪೂರ್ತಿ ಗಿಡ ಸತ್ತೋಗ್ಬಿಡ್ತದೆ. ಮತ್ತೆ ಇದು ತೀವ್ರತೆ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಹೂ ಬಿಟ್ಟ ಮೇಲೆ, ಮತ್ತೆ ಏನು ನಾವು ರೈತರ ದಿಂಡಿ ಹರಿಸ್ತೀವಿ ಗೊಬ್ಬರ ಕೊಟ್ಟೆ ದಿಂಡಿ ಹರಿಸಿದಾಗ ಇದು ರೋಗ ಜಾಸ್ತಿ ಕಾಣಿಸ್ಕೊಳುತ್ತೆ. ಏನಕ್ಕೆ ಯಾವಾಗ ಅಂತ ತಿಳ್ಕೊಬಹುದು ರೈತರು. ಏನಕ್ಕದ ಇದು ಬ್ಯಾಕ್ಟೀರಿಯಾ ಏನಾಗುತ್ತೆ, ಇದು ಸ್ಟ್ರಾಂಗ್ ಆಗಿ ಕಾಂಡಕ್ಕೆ ಅದು ಒಳಗಡೆಗೆ ಎಂಟ್ರಿ ಆಗಲ್ಲ. ನಾವೇನು ದಿಂಡಿ ಹರಿಸಿದಾಗ ನಾವು ಏನು ನೇಗಿಲನ್ನ ಹೊಡಿತೀವಿ ಆವಾಗ ಏನಾಗುತ್ತೆ ಕಾಂಡಕ್ಕೆ ಮತ್ತೆ ಆ ಬೇರಿಗೆ ಸ್ವಲ್ಪ ಗಾಯಗಳಾಗ್ತವೆ. ಆವಾಗ ಗಾಯಗಳಾದಾಗ ಇದು ಈ ಬ್ಯಾಕ್ಟೀರಿಯಾ ಏನು ಸಸ್ಯವನ್ನ ಸೇರಿ ಅದೇನು ಕಾಂಡದ ಭಾಗದಲ್ಲಿ ಮುಖ್ಯವಾಗಿ ಇದು ಬೇರಿನ ಮುಖಾಂತರ ಬರ್ತದೆ, ಮುಖಾಂತರ ಬಂದು ಕಾಂಡದ ಭಾಗದಲ್ಲಿ ಏನಾಗುತ್ತೆ ಅದರ ಒಂದು ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಅದು ಏನು ಕಾಂಡ ಪೂರ್ತಿ ಏನು ಬ್ಲಾಕ್ ಆಗ್ಬಿಡ್ತದೆ. ಏ ನಾವ್ ಹೆಂಗೆ ನೆಗಡಿ ಆದಾಗ ಮೂಗು ಬ್ಲಾಕ್ ಆಗಿ ನಮ್ಗೆ ಇದು ಬರಲ್ಲ, ಆ ರೀತಿ ಕಾಂಡದ ಭಾಗ ಅಂದ್ರೆ ಎಲ್ಲಿ ನೆಲಕ್ಕೆ ಹತ್ರ ಇರ್ತಾ ಅಲ್ಲಿ ಅದು ಬ್ಲಾಕ್ ಆದಾಗ ಏನಾಗುತ್ತೆ ಮಣ್ಣಿನಿಂದ ನೀರನ್ನ ತಗೊಳ್ಳಿಕ್ಕೆ ಅದಕ್ಕೆ ಆಗುದಿಲ್ಲ. ಆ ಬ್ಲಾಕ್ ಆಗಿ ಏನಾಗುತ್ತೆ ಕ್ರಮೇಣ ಏನಾಗುತ್ತೆ ನೀರು ಕಡಿಮೆ ಆದಾಗ ಹೆಂಗಾಗುತ್ತೆ ಹಂಗೆ ಎಲೆಗಳು ಬಾಡ್ತಾ ಇದ್ದಾವೆ ಬಟ್ ಒಣಗುದಿಲ್ಲ. ಈಗ ನಾವು ಶಿಲೀಂಧ್ರ ಯಾವ್ದು ಬೇರೆ ಶಿಲೀಂಧ್ರ ಸ್ವರ್ಗವನ್ನು ಕಾಣಿಸ್ಕೊಳ್ತಾ ಇದು ನಮ್ಮ ಭಾಗದಲ್ಲಿ ಇಲ್ಲ, ಅವಾಗ ಎಲೆಗಳು ಹಳದಿ ಆಗುತ್ತೆ. ಬಟ್ ಇದ್ರಲ್ಲಿ ಎಲೆಗಳು ಹಳದಿ ಆಗಲ್ಲ, ಇದು ಎಲೆಗಳು ಹಸರಾಗೆ ಇರ್ತದೆ ಬಟ್ ಏನಂತೆ ಒಣಗ್ತಾ ಇರ್ತದೆ. ಆ ಕ್ರಮೇಣ ಏನಾಗುತ್ತೆ 45 ದಿನಗಳೇ ಪೂರ್ತಿ ಗಿಡ ಸತ್ತೋಗುತ್ತೆ ಮತ್ತೆ ನಮ್ಗೆ ಒಂದು ಏನು ಗಡ್ಡೆನೂ ಕಾಣಿಸ್ಕೊಳಲ್ಲ. ಇದನ್ನ ರೈತರು ನಾವು ಯಾವ ರೀತಿ ನಾವು ಇದನ್ನ ಗುರುಸ್ಬೋದು ಅಂತ ತಿಳ್ಕೊಂಡ್ರೆ ರೋಗ ಬಂದ ಗಿಡವನ್ನ ಕಿತ್ಕೊಬೇಕು, ಒಂದೆರಡು ಗಿಡ ಕಿತ್ಕೊಂಡು ಏನ್ ಮಾಡ್ಬೇಕು ಅದನ್ನ ಬೇರನ್ನ ಚೆನ್ನಾಗಿ ತೊಳೆದು ಏನ್ ಮಾಡ್ಬೇಕು ಗಾಜಿನ ಒಂದು ಬೀಕರ್ನಲ್ಲಿ ಅಥವಾ ಗ್ಲಾಸ್ ಏನ್ ಮನೇಲಿ ಏನು ಯೂಸ್ ಮಾಡ್ತೇವೆ ಗ್ಲಾಸಿನ ತಗೊಂಬೇಕು, ಗಾಜಿನ ತಗೊಂಡು ಅದನ್ನ ನೀರು ತುಂಬಿಸ್ಕೊಂಡು ಈ ಕಾಂಡವನ್ನ ಕುಯ್ದ್ಬಿಟ್ಟು ಮಧ್ಯ ಭಾಗಲ್ಲಿ ಸೀಳ್ಬಿಟ್ಟು ಸೀಳಿದ ಭಾಗನ ಅದಕ್ಕೆ ಟಚ್ ಆಗುವಂಗೆ ಮುಟ್ಟುವಂಗೆ ಅದರೊಳಗಡೆ ಇಡಬೇಕು. ಇಟ್ಟು ಒಂದು 5 ಸೆಕೆಂಡ್ನಲ್ಲಿ ಅದರಿಂದ ಬರುವಂತ ಬ್ಯಾಕ್ಟೀರಿಯಾ ಕಣಗಳು ಕಾಂಡದಲ್ಲಿರೋ ಒಳಗಡೆ ಬರ್ತವೆ. ನಮ್ಗೆ ಹೆಂಗೆ ಹೊಗೆ ಬರುತ್ತೆ ಆ ರೀತಿ ನಾವ್ ಯಾವ್ದಾದ್ರು ಬಣ್ಣ ಹಾಕ್ತಾಗ ನೀರಿಗೆ ಹೆಂಗೆ ನಾವು ನಿಧಾನದಲ್ಲಿ ಹರಡುತ್ತದೆ ಅದೇ ರೀತಿ ಅದರಿಂದ ಕಣಗಳು ಬರುತ್ತೆ. ಕಣಗಳು ಬಂದಾಗ ರೈತರು ಓ ಇದು ದುಂಡಾಣ ಸೊರಗರು ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು, ಅಲ್ಲೊಂದಿಲ್ಲೊಂದು ಗಿಡಗಳು ಇದ್ರೆ ಪೂರ್ತಿ ತೆಗೆದು ಮಣ್ಣಿನ ಸಮೇತ ಹೊರಗಡೆ ಹಾಕ್ಬೇಕು. ಇತ್ತೀಚೆಗೆ ರೈತರ ಬಗ್ಗೆ ನಾವು ಸಂವಾದ ಮಾಡ್ಬೇಕಾದ್ರೆ ಕೇಳಿದ್ರೆ ಹೆಂಗ್ ಸರ್ ಎಲ್ಲಾನು ಕಿತ್ಬಿಡಕಾಗತ್ತೆ ಅಂತ ಹೇಳಿದ್ರೆ ಅದನ್ನ ಕಿಳ್ಳೇಬೇಕು. ಕಿಳ್ಳಿಲ್ಲ ಏನಾಗುತ್ತೆ ಬೇರೆ ಒಂದು ಗಿಡಗಳಿಗೆ ಪಕ್ಕದ ಗಿಡಗಳಿಗೂ ಸಹ ಇದು ರೋಗ ಹರಡುತ್ತೆ. ಯಾಕಂದ್ರೆ ಒಂದ್ಸಲ ರೋಗ ಬಂದ್ರೆ ಅದನ್ನ ಪೂರ್ತಿಯಾಗಿ ನಾವು ಹತೋಟಿ ಮಾಡಕ್ಕಾಗಲ್ಲ, ಅದನ್ನ ಕಿತ್ತಾಕ್ಲೇಬೇಕು. ಹಂಗ ರೀತಿ ರೈತ ಕಿತ್ತಾಕ್ಬಿಟ್ಟು ಆ ಭಾಗಕ್ಕೆ ಏನು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 3 ಗ್ರಾಮ್ ಜೊತೆ ಸ್ಟೆಪ್ಟಾಸೈಕ್ಲಿನ್ 1/2 ಗ್ರಾಮ್. ಸ್ಟೆಪ್ಟಾಸೈಕ್ಲಿನ್ ನೀವು ರೈತರು ಏನು ತಗೊಂಬೇಕಾದ್ರೆ ಅದನ್ನ ಗುರುತಿಸ್ಬೇಕು. ಅಂಗಡಿಗಳಲ್ಲಿ ತಗೊಂಬೇಕಾದ್ರೆ ಅದು 90:10 ಅಂತ ಇರ್ತದೆ, 10 ಅಂತ ಇರುತ್ತೆ. ಅದನ್ನ ಆ ಭಾಗದ ಒಂದು ಔಷಧಿ ಅಷ್ಟೇ ತಗೊಂಬೇಕು. ಅದನ್ನ ಮಿಶ್ರಣ ಮಾಡ್ಬಿಟ್ಟು ಒಂದೊಂದು ಗಿಡಗಳಿಗೆ ಒಂದು 250 ml ಇಂದ 300 ml ನಾವು ಚೆನ್ನಾಗಿ ತೊಯ್ಯುವಂಗೆ ಅಥವಾ ನೆನೆಯುವಂಗೆ ಸುರ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ಇದೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಏನ್ ಮಾಡಬಹುದು ಈ ರೋಗ ಹತೋಟಿ ಮಾಡ್ಲಿಕ್ಕೆ ಏನಾಗುತ್ತೆ? ಒಂದ್ಸರಿ ಏನು ರೋಗ ಕಾಣಿಸ್ಕೊಂತು ಅಂದ್ರೆ ಆ ತಾಕಿನಲ್ಲಿ ಕನಿಷ್ಠ ಪಕ್ಷ 2 ವರ್ಷ ಯಾವುದೇ ಒಂದು ತರಕಾರಿ ಬೆಳೆನ ಬೆಳೆಯಬಾರದು. ಅದ್ರ ಬದಲು ಏನ್ ಮಾಡಬೇಕು, ಬೆಳೆ ಪರಿವರ್ತನೆ ಆಗಿ ಮುಸುಕಿನ ಜೋಳ ಆಗಲಿ ಅಥವಾ ರಾಗಿ ಆಗಲಿ ಅಥವಾ ಸಜ್ಜೆ ಆಗಲಿ ಬೇರೆ ಒಂದು ಕೃಷಿ ಬೆಳೆಗಳನ್ನ ಬೆಳೀಬೇಕು. ಜೊತೆಗೆ ಅದು ಇಲ್ಲ ಅಂದ್ರೆ ನಾವು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೇಕಂದ್ರೆ ಸೆಣಬು ಅಂತ ಹೇಳ್ತೀವಿ, ಅದನ್ನ ಸಹ ಬೆಳೆದಾಗ ಏನಾಗುತ್ತೆ 7 ವರ್ಷ ಆದ್ಮೇಲೆ ಏನಾಗುತ್ತೆ ರೋಗ ಕ್ರಮೇಣ ಕಡಿಮೆ ಆಗುತ್ತೆ. ಜೊತೆಗೆ ನಾವು ನಾಟಿ ಮಾಡೋ ಮೊದಲೇ ನಾವು ಏನು ನಮ್ಮ ತಾಕಿನ ಏನು ಆಲೂಗಡ್ಡೆ ಹಾಕ್ಲಿಕ್ಕೆ ನಾವು ರೆಡಿ ಮಾಡ್ತಾ ಇದೀವಿ, ಅವಾಗ ಏನ್ ಮಾಡ್ಬೇಕು, ಒಂದ್ 15 ದಿನ ಮೊದಲೇ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ ಅಂದ್ರೆ ಕೃಷಿಗೆ ಉಪಯೋಗ ಮಾಡುವಂತ ಬ್ಲೀಚಿಂಗ್ ಪೌಡರ್ ಹಾಗೆ ನಾವು ಮನೆಗಳಿಗೆ ಯೂಸ್ ಮಾಡಿದ್ರೆ ಇದಕ್ಕೆ ಯೂಸ್ ಮಾಡಬಾರ್ದು. ಅದನ್ನ ಯೂಸ್ ಮಾಡ್ಕೊಂಡು ಅಂದ್ರೆ 1 ಕೆಜಿಗೆ ಒಂದ 30-40 ರೂಪಾಯಿ ಸಿಗುತ್ತೆ. ಅದನ್ನ ಕನಿಷ್ಠ ಪಕ್ಷ 1 ಎಕರೆಗೆ 10 ಬ್ಯಾಗ್ ಅಂದ್ರೆ 10 ಕೆಜಿ ಅದನ್ನ ಶ್ರಮವಾಗಿ ಮಳ್ಳೂರಿನ ಜೊತೆ ಮಿಕ್ಸ್ ಮಾಡಿ ನಾವು ಏನು ಉಳಿವ ಮಾಡೋ 15 ದಿನ ಮೊದಲೇ ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ, ಈ ದುಂಡನ ಸರೋಗರವನ್ನ ನಾವು 50-60% ಕಡಿಮೆ ಮಾಡೋದು. ಬಟ್ ಯಾವುದೇ ಒಂದು ರೋಗ ತಡ್ಕೊಂಡಂತ ತಳಿಗಳು ಇಲ್ಲಿವರೆಗೂ ಬಿಟ್ಟಿಲ್ಲ. ಕೊನೆಯ ಒಂದು ಜೂನ್ ತಿಂಗಳಲ್ಲಿ ನಮ್ಗೆ ಕೇಂದ್ರೀಯ ಆಲೂಗಡ್ಡೆ ಶಂಸನ ಕೇಂದ್ರ ಶಿಮ್ಲಾ ಅಂತ ಹೇಳ್ತೀವಿ ಹಿಮಾಚಲ ಪ್ರದೇಶ, ಅಲ್ಲಿಂದ ಒಂದು ತಳಿನ ಕೊಟ್ಟಿದ್ದಾರೆ. ಈ ವರ್ಷ ಮೊದಲನೇದಾಗಿ ಪರೀಕ್ಷೆ ಮಾಡ್ತಾ ಇದ್ವಿ. ಆ ತಳಿಯಲ್ಲಿ ಇನ್ನೂ ಅದನ್ನ ಹೆಸರಿಟ್ಟಿಲ್ಲ, SM ಅಂತ ಹೇಳ್ತಾರೆ, SM338 ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ನಾವು ಕನಿಷ್ಠ 95% ನಾವು ರೋಗ ಹತೋಟಿ ಆಗಿರೋದ ನೋಡಿದೀವಿ. ಅದೇ ಬಟ್ ಅದು ವ್ಯತಿರಿಕ್ತವಾಗಿ ಜ್ಯೋತಿಯ ವೆರೈಟಿ ಆಗಲಿ ಹಿಮಾಲಯನಲ್ಲಿ ನಾವು ರೋಗನ ಕಾಣಿಸ್ಕೊಂಡಿದ್ದೀವಿ, ಬಟ್ ಆ ವೆರೈಟಿಯಲ್ಲಿ ಯಾವ್ದಾದ್ರು ರೋಗ ಕಾಣಿಸ್ಕೊಂಡಿಲ್ಲ. ಮುಂದಿನ ಒಂದು 2 ವರ್ಷದಲ್ಲಿ ಆ ತಳಿ ರೈತರಿಗೆ ಸಿಗ್ಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಿಷ್ಟು ದುಂಡಾನ ಸ್ವರ್ಗ ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಈ ನಂಜಾಣು ರೋಗ ಅನ್ನುವಂಥದ್ದು ಕೂಡ ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ, ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಡಾಕ್ಟ್ರೆ? ನಂಜಾಣು ರೋಗ ಮುಖ್ಯವಾಗಿ ಏನು ಆಲೂಗಡ್ಡೆ ಬೆಳೆಯಲ್ಲಿ ಏನಾಗುತ್ತೆ, ಸ್ವಲ್ಪ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಅಂದ್ರೆ 25 ಅಥವಾ 30 ಡಿಗ್ರಿಗಿಂತ ಹೆಚ್ಚಾದಾಗ ನಾವು ನೋಡ್ಕೊಂತೀವಿ. ಎಸ್ಪೆಷಲಿ ನಮ್ಮ ಮುಂಗಾರಿನಲ್ಲಿ ಮಳೆ ಯಾವಾಗ ಕಡಿಮೆ ಆಗುತ್ತೋ ಅವಾಗ ನಾವು ಈ ನಂಜಾಣು ರೋಗವನ್ನು ನೋಡ್ತೀವಿ. ಇದು ಮುಖ್ಯವಾಗಿ ಏನಂತ, ನಂಜಾಣು ರೋಗ ವೈರಸ್ ಇಂದ ಬರುತ್ತೆ. ವೈರಸ್ ಅಂದ್ರೆ ನಂಜಾಣು ಅಂತ ಹೇಳ್ತೀವಿ, ಅದು PVX ಅಂತ ಹೇಳ್ತೀವಿ, ಅಂದ್ರೆ ಪೊಟೇಟೊ ವೈರಸ್ X ಅಂಡ್ ಪೊಟೇಟೊ ವೈರಸ್ Y ಅಂತ ನಾವು ಹೇಳ್ತೀವಿ. ಜೊತೆಗೆ ಇನ್ನೊಂದು ಪೊಟೇಟೊ ಲೀಫ್ ರೋಲ್ ವೈರಸ್ ಅಂತೇಳಿ, ಅಂದ್ರೆ ಆಲೂಗಡ್ಡೆ ಎಲೆ ಎಲೆ ಸುರುಳಿ ನಂಜಾಣು ಅಂತ ಹೇಳ್ತೀವಿ. ಈ ಮೂರು ಒಂದು ವೈರಸ್ಗಳಿಂದ ಈ ನಂಜಾಣು ರೋಗ ಬರ್ತದೆ. ಇದು ಮುಖ್ಯವಾಗಿ ಏನಾದ್ರೆ ಈ ರೋಗ ಬಂದಾಗ ಏನಾಗುತ್ತೆ, ಎಲೆಯ ಭಾಗದಲ್ಲಿ ತಿಳಿ ಮತ್ತು ಗಾಢ ಹಸಿರು ಬಣ್ಣದ ಏನು ನಾವು ಬಣ್ಣವನ್ನು ನೋಡ್ತೇವೆ. ರೈತನಂತೆ ಮುದುಡು ರೋಗ ಬಂದಿದೆ ಅಂತ ತಿಳ್ಕೊಳ್ತೀವಿ. ಕ್ರಮೇಣ ಏನಾಗುತ್ತೆ, ಎಲೆಗಳದ್ದು ಗಾತ್ರ ದಪ್ಪ ಆಗುತ್ತೆ, ಮತ್ತೆ ಎಲೆಗಳದ್ದು ಏನಾಗುತ್ತೆ ಸಣ್ಣ ಸಣ್ಣ ಆಗ್ತವೆ, ಮತ್ತೆ ಬೆಳವಣಿಗೆ ಕುಬ್ಜ ಆಗ್ತಕೊಂಡು ಹೋಗ್ತದೆ. ಈ ಬೇರೆ ಗಿಡ ನಮ್ಗೆ 2 ಅಡಿ ಇದ್ರೆ ಇದು 1/2 ಅಡಿ ಅಷ್ಟೇ ಇರ್ತದೆ. ಮತ್ತೆ ಅಂತ ರೋಗ ಬಂದ ಗಿಡಗಳಲ್ಲಿ ಯಾವುದೇ ಒಂದು ಆಲೂಗಡ್ಡೆನ ನಾವು ನೋಡಕ್ಕಾಗಲಿಲ್ಲ. ಇದು ನಂಜಾಣ ರೋಗ ಹೆಂಗೆ ಬೇರೆ ಬೇರೆ ಗಿಡಕ್ಕೆ ಹರಡುತ್ತಂದ್ರೆ, ಮುಖ್ಯವಾಗಿ ಏನಂದ್ರೆ ರಸ ಇರುವ ಕೀಟಗಳಂತ ಹೇಳ್ತೀವಿ, ಅದ್ರಲ್ಲಿ ಮುಖ್ಯವಾಗಿ ನಾವು ಏನಂತೀವಿ ಎಫಿಡ್ ಅಂತ, ಅಂದ್ರೆ ಸಸ್ಯ ಏನು ಅದು ಏನಾಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ರೋಗನ ಹರಡ್ಕೊಂಡು ಹೋಗುತ್ತೆ. ಜೊತೆಗೆ ಏನಾಗುತ್ತೆ, ನಾವೇನು ರೈತರು ಏನ್ ಹೇಳ್ತೀವಿ, ನಾವು ನೇಗಿಲು ಉಪಯೋಗ ಮಾಡ್ತೀವಿ, ಆವಾಗಲೂ ಅಷ್ಟೇ ರೋಗ ಬಂದಂತ ಗಿಡಗಳಲ್ಲಿ ಏನಾದ್ರೂ ಅದನ್ನ ನೇಗಿಲು ಅದಕ್ಕೆ ಸ್ಪರ್ಶ ಆಗಿ ಮತ್ತೆ ರೋಗ ಬರದಂತ ಗಿಡಗಳಿಗೆ ಅದು ಸ್ಪರ್ಶ ಆದಾಗ ಅದು ಸ್ಪ್ರೆಡ್ ಆಗೋದನ್ನ ನೋಡಿದ್ದೆ. ಅದೇ ಮೆಕ್ಯಾನಿಕಲ್ ಸ್ಪ್ರೆಡ್ ಅಂತ ಹೇಳ್ತೀವಿ, ಇನ್ನೊಂದು ಕೀಟದಿಂದ ಆಡ್ತದೆ. ಹೀಗೆ ಹರಡುವಂತ ಸಾಧ್ಯತೆ ಇರುತ್ತೆ. ಏನೆಲ್ಲ ಹಾನಿಯನ್ನು ಉಂಟು ಮಾಡುತ್ತೆ ನಂಜಾಣು ರೋಗ ಬಂದಾಗ? ನಂಜಾಣು ರೋಗ ಬಂದಾಗ ಆಗ್ಲೇ ಹೇಳದಂಗೆ ಮುಖ್ಯವಾಗಿ ಗಿಡದ ಬೆಳವಣಿಗೆ ಕುಬ್ಜ ಆಗುತ್ತೆ, ಮತ್ತೆ ಯಾವುದೇ ತರಹದ ಕೂದು ಕಚ್ಚಲ್ಲ, ಮತ್ತೆ ಗಡ್ಡೆಗಳಂತೂ ಕಟ್ಟದೇ ಇಲ್ಲ. ಮತ್ತೆ ಇನ್ನೊಂದು ಗಡ್ಡೆ ಕಟ್ಟಿದ್ರೆ ಏನಾಗುತ್ತೆ, ಅದಕ್ಕೆ ವೈರಸ್ ಅದಕ್ಕೆ ಹೋಗಿರ್ತದೆ. ಬಟ್ ಅಂತ ಬೀಜಗಳನ್ನ ನಾವು ಮುಂದಿನ ಒಂದು ಹಂಗಾಮಿನಲ್ಲಿ ಉಪಯೋಗ ಮಾಡಿದ್ರೆ ಅಲ್ಲೂ ರೋಗ ಬರ್ತದೆ. ಹಂಗಾಗಿ ಇದು 100%-100% ನಮ್ಗೆ ಇಳುವರಿ ನಷ್ಟ ಆಗುತ್ತೆ ನಂಜಾಣು ರೋಗ ಬಂದಾಗ. ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಇದು ಬಂದಾಗ? ನಾವು ಏನು ನಂಜಾಣು ರೋಗ ನಾವು ಹತೋಟಿ ಮಾಡ್ಲಿಕ್ಕೆ ರೈತರು ನಾವು ಏನಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ಮೊದಲು ಆಗ್ಲೇ ಹೇಳಿದ್ರೆ ನಾವು ಬೀಜೋಪಚಾರ ಮಾಡೋ ಮೊದಲೇ ಏನು ನಾವು ಶಿಲೀಂಧ್ರನಾಶಕ ಮಾಡಬಹುದು, ಜೊತೆಗೆ ಒಂದು ಕೀಟನಾಶಕನ ಸಹ ನಾವು ಡೈಮೈಥೋಟ್ ಅಂತ ಹೇಳ್ತೀವಿ, ಅಂದ್ರೆ ರೋಗರ್ ಅಂತ ಹೇಳ್ತೀವಿ, ಅದನ್ನ 1 ML ಗೆ 1 ಲೀಟರ್ಗೆ ಹಾಕೊಂಡು ಅದನ್ನ ಬೀಜೋಪಚಾರ ಮಾಡ್ಬೇಕಾದ್ರೆ ಮಾಡಬಹುದು. ಜೊತೆಗೆ ಏನಾಗುತ್ತೆ, ಇನ್ನು ಅಲ್ಲೊಂದಿಲ್ಲೊಂದು ಗಿಡಗಳಲ್ಲಿ ಎಲ್ಲಾ ಗಿಡಗಳಲ್ಲೂ ಒಂದೇ ಸರಿ ನಾವು ಅಂಗಮರಿ ರೋಗ ತರ ಕಾಣಿಸಲ್ಲ, ಅಲ್ಲೊಂದಿಲ್ಲೊಂದು ಬರುತ್ತೆ. ಅವಾಗ ಏನಾಗ್ಬೇಕು, ನಾವು ಬಂದು ತಕ್ಷಣ ಏನ್ ಮಾಡ್ಬೇಕು, ನಾವು 1 ಎಕರೆಗೆ 10 ರಂತೆ ನಾವು ಹಳದಿ ಅಂಟುಬಲ್ ಅಂತ ಹೇಳ್ತೀವಿ, ಹಳದಿ ಅಂಟುಬಲ್ ಅಥವಾ ನೀಲಿ ಅಂಟುಬಲ್ ಅನ್ನ ನಾವು ಅಲ್ಲಲ್ಲಿ ಬೆಳೆ ಒಂದು ಎತ್ತರದ ಸಮಕ್ಕೆ ಅಲ್ಲಲ್ಲಿ ನಾವು ನೇತಾಕ್ಬೇಕು. ನೇತಾಕ್ದಾಗ ಏನಾಗುತ್ತೆ, ಅದು ರೋಗವನ್ನು ಆಡುವಂತಹ ಏನು ಕೀಟಗಳಾದ ಏನು ಸಸ್ಯ ಏನು ಮತ್ತೆ ಬಿಳಿ ನೋಣಗಳು ಅಲ್ಲಿ ಅಂಟ್ಕೊಂತವೆ. ಅಂಟ್ಕೊಂಡಾಗ ನಾವು ರೈತರು ಏನ್ ಮಾಡ್ಬೇಕು, ಸೂಕ್ಷ್ಮವಾಗಿ ಗಮನಿಸಬೇಕು ಎಷ್ಟು ಅಂಟ್ಕೊಂಡಿದ್ದೇವೆ ಅಂತ ನೋಡ್ಕೋಬೇಕು. ಒಂದು 5-10 ಅಂಟ್ಕೊಂಡಿದ್ದೇವೆ ಒಂದು ಬಟಿಕೆ ಅಂತ, ನಾವೇನ್ ಮಾಡ್ಬೇಕು ರೈತರು ಏನ್ ಮಾಡ್ಬೇಕು, ರೋಗ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ಯಾವುದೇ ಒಂದು ಅಂತರಾಪಿ ಕೀಟನಾಶಕನ ಸಿಂಪಡಣೆ ಮಾಡ್ಬೇಕು. ಅದ್ರ ಮುಖ್ಯವಾಗಿ ಏನಂತೆ, ನಾವು ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1/2 ML ಅಂತ ಸಿಂಪಡಣೆ ಮಾಡ್ಬೇಕು. ಅಥವಾ ಅದ್ ಬಿಟ್ಟು ಬೇರೆ ಕೀಟನಾಶಕ ಅಂತ ಹೇಳಿದ್ರೆ ನಾವು ಇತ್ತೀಚೆಗೆ ಡೈಫೆನ್ಥೈರಾನ್ ಅಂತ ಹೇಳ್ತೀವಿ, ಅದು ಎಲ್ಲ ಕೀಟಗಳಿಗೂ ಚೆನ್ನಾಗಿ ಕೆಲಸ ಮಾಡ್ತದೆ. ಅದನ್ನು ನಾವು ಡೈಫೆನ್ಥೈರಾನ್ ಒಂದು ಲೀಟ್ರಿಗೆ ಒಂದು ಗ್ರಾಮ್ನಂತೆ ಸಿಂಪಡಣೆ ಮಾಡಬೇಕು. ಅದು ಇಲ್ಲ ಸರ್, ಬೇರೆದು ಬೇಕು ಅಂದ್ರೆ ಸ್ವಲ್ಪ ಹಣ ಕಮ್ಮಿ ಇರೋದು ಬೇಕು ಅಂದ್ರೆ ದುಡ್ಡು ಕಮ್ಮಿ ಇರೋದಂದ್ರೆ ನಾವು ಡೈಮೆಥಿಯೇಟ್ ಅಂತ ಹೇಳ್ತೀವಿ, ಅದನ್ನ ಒಂದು ಲೀಟ್ರಿಗೆ 2 ml ಮಾಡಬೇಕು. ಅಥವಾ ಅದಿಲ್ಲದ ಬೇರೆ ಇನ್ನೊಂದು ಬೇಕು ಅಂದ್ರೆ ನಾವು ಥಯೋ ಮೆಥಾಕ್ಸಮ್ ಅಂತ ಹೇಳ್ತೀವಿ, ಅದು ಹಳ್ಳಿ ರೂಪದಲ್ಲಿ ಇರುತ್ತೆ, ಅದು ರವೆ ರೂಪದಲ್ಲಿ ಇರುತ್ತೆ. ಅದನ್ನ 1 ಲೀಟ್ರಿಗೆ 1/2 gram ಅಂತ, ಅಥವಾ 10 ಲೀಟ್ರಿಗೆ 5 gram ನಂಗೆ ನಾವು ಸಿಂಪಡಣೆ ಮಾಡಬೇಕು. ಮಾಡಿ ಜೊತೆಗೆ ಏನ್ ಮಾಡ್ಬೇಕು, ನಾವು ತಡೆಬೆಳೆಯಾಗಿ ಸುತ್ತ ಅಂದ್ರೆ ಆಲೂಗಡ್ಡೆ ತಾಕಿನ ಸುತ್ತ ತಡೆಬೆಳೆಯಾಗಿ ನಾವು ಮುಸುಕಿನ ಜೋಳ ಅಥವಾ ಬಿಳಿ ಜೋಳ ಅಂತ ಹೇಳ್ತೀವಿ, ಅದು ಎತ್ತರದ ಬೆಳೆಯನ್ನು ಹಾಕಿದ್ರೆ ಏನಾಗುತ್ತೆ, ಅದು ಕೀಟಗಳನ್ನು ಪ್ರಸಾರ ಆಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ಕೀಟಗಳನ್ನ ಏನು ಹಾರಾಡ್ಕೊಂಡು ಇದ್ದಾಗ ಏನಾಗುತ್ತೆ, ತಡೆಬೆಳೆ ಬಂದಾಗ ಅದು ವಾಪಸ್ಸು ಹೋಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ತಡೆಬೆಳೆಯಾಗಿ ಆಲೂಗಡ್ಡೆ ಬೆಳೆಯ 15 ದಿನ ಮೊದಲು ನಾವು ಮುಸುಕಿನ ಜೋಳನ 1-2 ಸಾಲು ಬೆಳೆದ್ರೆ ಒಳ್ಳೇದು. ಹೀಗೆ ನಂಜಾಣು ರೋಗವನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು ಆಲೂಗಡ್ಡೆ ಬೆಳೆಯಲ್ಲಿ. ಹೀಗೆ ಈ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ರೋಗಗಳಾದ ಕೊನೆಯ ಅಂಗಮಾರಿ, ಮೊದಲ ಅಂಗಮಾರಿ, ದುಂಡಾಣ ಸೊರಗು ರೋಗ ಮತ್ತು ನಂಜಾಣ ರೋಗದ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹೇಗೆ ರೋಗಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೋ ಹಾಗೆ ಕೆಲವೊಂದು ಕೀಟಗಳು ಕೂಡ ಬಾಧಿಸತಕ್ಕಂತಹ ಸಾಧ್ಯತೆ ಇರುತ್ತೆ. ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ಪ್ರಮುಖವಾದಂತಹ ಕೀಟಗಳು ಯಾವುವು, ಅವುಗಳ ನಿರ್ವಹಣಾ ಕ್ರಮಗಳೇನು, ಅದರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಆಲೂಗಡ್ಡೆಯಲ್ಲಿ ಪ್ರಮುಖವಾಗಿ ನಾವು ರಸ ಹೀರೋ ಕೀಟಗಳಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಒಂದು ಬಿಳಿನೊಣ, ಸಸ್ಯ ಏನು, ಥ್ರಿಪ್ಸ್, ಇವು ರಸ ಇರ್ತವೆ. ರಸ ಹೀರಿ ಏನಾಗುತ್ತೆ, ಇದು ಒಂದು ಬೆಳವಣಿಗೆ ಕುಂಠಿತ ಮಾಡೋ ಜೊತೆಗೆ ಏನು ಆಗ್ಲೇ ಹೇಳಿದ್ರೆ ನುಂಜಾಣನ ಒಂದು ಗಿಡದಿಂದ ಇನ್ನೊಂದು ಗಿಡಗೆ ಪ್ರಸರಣ ಮಾಡ್ತಿರ್ತವೆ. ಅದರಿಂದ ಆಲೂಗಡ್ಡೆ ಬೆಳೆಗೆ ಬಹಳ ಹಾನಿ ಉಂಟಾಗುತ್ತದೆ. ಇದು ನಾವು ಏನು ರಸ ಇರೋ ಕೀಟಗಳನ್ನ ನಾವು ಸುಲಭವಾಗಿ ರೈತರು ಏನು ಅಚ್ಚಟಿ ಮಾಡಬಹುದು, ಏನಂದ್ರೆ ಒಂದು ಅಂತರಾಪಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಆಗ್ಲೇ ಹೇಳಿದಂಗೆ ಯಾವ್ದಾದ್ರು ಒಂದು ಇಮಿಡಾಕ್ಲೋಪಿಡ್ ಆಗಲಿ ಅಥವಾ ಥಯೋಮೆಥಾಕ್ಸಮ್ ಅಲ್ಲಿ ಡೈಫೆನ್ಥೈರಾನ್ ಆಗಲಿ ಅಥವಾ ಡೈಮೆಥಿಯೇಟ್, ಇದರಲ್ಲಿ ಯಾವ್ದಾದ್ರು ಒಂದು ಸಿಂಪಡಣೆ ಮಾಡಬೇಕು. ಮತ್ತೆ ಮುಂಜಾಗ್ರತೆ ಕ್ರಮವಾಗಿ ನಾವು ಹಳದಿ ಮತ್ತೆ ನೀಲಿ ಅಂಟುಪಲ್ಲೆನ ನಾವು ತಾಕಿನಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಾವು ಏನು ರಸ ಇರೋ ಕೀಟಗಳನ್ನ ಅಚ್ಚಟ್ಟು ಮಾಡಬಹುದು. ಜೊತೆಗೆ ಇನ್ನೊಂದು ನಾವು ಆಗ್ಲೇ ಹೇಳಿದಂಗೆ ನುಸಿ ಅಂತ ಹೇಳ್ತೀವಿ ನಾವು ರೈತರು, ಕರಿ ಕಡ್ಡಿ ರೋಗ ಅಂತ ಹೇಳ್ತೀವಿ. ಇದೇನಾಗುತ್ತೆ, ಎಲೆಯ ತಳಭಾಗದಲ್ಲಿ ಇರ್ತದೆ, ಇದು ಕ್ರಮೇಣವಾಗಿ ರಸ ಇರ್ಕೊಂಡು ಏನಾಗುತ್ತೆ, ಎಲೆಗಳು ಕೆಳಮುಖವಾಗಿ ಮುದುರ್ತವೆ, ಮುದುರಿ ಎಲೆಗಳ ಗಾತ್ರ ಕಡಿಮೆ ಆಗುತ್ತೆ. ಮತ್ತೆ ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ, ಎಲೆಗಳು ಕಪ್ಪಾಗ್ಬಿಡ್ತವೆ. ಕಪ್ಪಾಗಿ ಏನಾಗುತ್ತೆ, ಅದು ಕಾಂಡು ಕಾರಡಿ ಏನು 20 ದಿನಗಳಲ್ಲಿ ಪೂರ್ತಿ ಗಿಡ ಒಣಗುತ್ತೆ. ಅದಕ್ಕೆ ರೈತರು ಏನಾಗುತ್ತೆ, ಇದನ್ನ ಕರಿ ಕಡ್ಡಿ ರೋಗ ಅಂತ ಹೇಳ್ತೀವಿ. ಇದು ನುಸಿಯಿಂದ ಬರೋದು, ಅದು ಅಷ್ಟೇ ವಾತಾವರಣದ ಏನು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆದಾಗ ಬರುತ್ತೆ. ಈ ವರ್ಷ ನಾವು ನೋಡ್ಕೊಂಡಿದ್ದೆ. ಇದನ್ನ ನಾವು ಅಥಾರಿಟಿ ಮಾಡ್ಲಿಕ್ಕೆ ನಾವು ಡೈಕೋಫಾಲ್ ಅಂತೇಳಿ ಒಂದು ಅಂದ್ರೆ ಹಳೇದು ಒಂದು ನುಸಿ ನಾಶಕ ಇದೆ, ಅದನ್ನ 1 ಲೀಟರ್ಗೆ 2 ml ಹಂಗೆ ಸಿಂಪಡಣೆ ಮಾಡಬಹುದು. ಅದಿಲ್ಲಾಂದ್ರೆ ಇನ್ನೊಂದು ನಾವು ಪೆನ್ ಪೆರಾಕ್ಸಿಮೆಟ್ ಅಂತ ಹೇಳ್ತೀವಿ, ಅದು ಏನು ಅಂತರಾಪಿ ನುಸಿ ನಾಶಕ, ಅದನ್ನು ಸಹ ನಾವು 1 ಲೀಟರ್ಗೆ 2 ml ಅಂತ ಮಿಶ್ರಣ ಮಾಡಿ ತಾಕಿನಲ್ಲಿ ಸಿಂಪಡಣೆ ಮಾಡಿದ್ರೆ ಈ ನುಸಿನ ನಾವು ಸಂಪೂರ್ಣವಾಗಿ ಅಚ್ಚಟಿ ಮಾಡಬಹುದು. ಹೀಗೆ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತ ಕೆಲವೊಂದು ಕೀಟಗಳ ನಿರ್ವಹಣೆಯನ್ನು ಕೂಡ ನಾವು ಮಾಡಿಕೊಳ್ಬಹುದು ಅನ್ನುವಂಥದ್ದು. ಈ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತ ಯಾವುದೇ ರೋಗ ಆಗಿರಬಹುದು ಮತ್ತು ಕೀಟ ಆಗಿರಬಹುದು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಮೊಬೈಲ್ ಸಂಖ್ಯೆಯಲ್ಲಿ ನಾವು ಸಂಪರ್ಕ ಮಾಡಬಹುದು, ಅಥವಾ ವಾಟ್ಸಪ್ ಅಲ್ಲೂ ಸಹ ನಾವು ತಾಕಿಗೆ ಹೋದಾಗ ಅದರದ ಒಂದು ಭಾವಚಿತ್ರವನ್ನು ತೆಗೆದು ನಮ್ಗೆ ಕಳಿಸಿದ್ರೆ ನಾವು ಅದಕ್ಕೆ ನಾವು ಏನು ಸ್ಪಂದನೆ ಮಾಡ್ತೇವೆ. ನನ್ನ ಒಂದು ಮೊಬೈಲ್ ನಂಬರ್ 8971383036 ಮತ್ತೊಮ್ಮೆ 8971383036. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಕಂಡು ಬರತಕ್ಕಂತಹ ವಿವಿಧ ರೋಗಗಳು ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳನ್ನು ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ ಆಲೂಗಡ್ಡೆ ಬೆಳೆಯಲ್ಲಿ ರೋಗ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ವೈಎಸ್ ಮಹೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಅಡಿಕೆ ತೋಟಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿ ಬಂತು.